ಹಾಗೂ ಪೋಷಣಾ ಭದ್ರತೆಗೆ ಅಗತ್ಯವಾದಂತಹ ಕ್ರಮಗಳನ್ನು ಕೈಗೊಳ್ಳುವುದಾಗಿದೆ. ಅಲ್ಲದೆ ಜನರಲ್ಲಿ ಪೌಷ್ಟಿಕತೆಯ ಮಹತ್ವದ ಕುರಿತಾಗಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಾಗಿದೆ. ಈ ನಿಟ್ಟಿನಲ್ಲಿ ಭಾರತದ ಸ್ಥಿತಿಗತಿಗಳನ್ನ ಅರಿಯಲು ಪ್ರಯತ್ನಿಸೋಣ. 117 ರಾಷ್ಟ್ರಗಳ ಪೈಕಿ ಭಾರತಕ್ಕೆ ಜಾಗತಿಕ ಹಸಿವು ಮಾಪನ ಅಂದರೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್ನಲ್ಲಿ 102ನೇ ಸ್ಥಾನ. ಈ ಸ್ಥಾನವೇ ಭಾರತೀಯರ ಅಪೌಷ್ಟಿಕತೆಗೆ ಹಿಡಿದ ಕೈಗನ್ನಡಿಯಾಗಿದೆ ಅಂತ ಹೇಳಬಹುದು. ಹಾಗಿದ್ದರೆ ನಮ್ಮಲ್ಲಿನ ಪೌಷ್ಟಿಕಾಂಶದ ಸಮಸ್ಯೆಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ. ನಮ್ಮ ದೇಶದಲ್ಲಿ ಅಪೌಷ್ಟಿಕ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಭಾರತೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಅಂದರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ NSHS 2021 ಪ್ರಕಾರ 36% 5 ವರ್ಷದ ಒಳಗಿನ ಮಕ್ಕಳು ವಯಸ್ಸಿಗೆ ತಕ್ಕ ಹಾಗೆ ಸರಿಯಾದಂತಹ ಬೆಳವಣಿಗೆ ಇಲ್ಲದೆ ಕುಂಠಿತರಾಗಿದ್ದಾರೆ. 19% ಮಕ್ಕಳು ಅವರ ಎತ್ತರಕ್ಕೆ ತಕ್ಕ ಹಾಗೆ ಕಡಿಮೆ ತೂಕವನ್ನ ಹೊಂದಿದ್ದಾರೆ. 32% ಮಕ್ಕಳು ಅವರ ವಯಸ್ಸಿಗೆ ತಕ್ಕನಾದ ತೂಕವಿಲ್ಲದೆ ಕಡಿಮೆ ತೂಕದಿಂದ ಕುಡಿಯುತ್ತಾರೆ. ಅಪೌಷ್ಟಿಕತೆ ಅಂದರೆ ಬರೀ ಕಡಿಮೆ ತೂಕ ಇರೋದು ಮಾತ್ರ ಅಲ್ಲ, ಅತಿ ಹೆಚ್ಚಾದ ತೂಕವೂ ಸಹ ಅಪೌಷ್ಟಿಕತೆ ಅಂತಾನೆ ಕರೀಬಹುದು. ಇನ್ನು ಆಹಾರ ಮತ್ತು ಆರೋಗ್ಯ ಒಂದೇ ನಾಣ್ಯದ 2 ಮುಖ ಅಂತ ಹೇಳ್ಬಹುದು. ಆಹಾರ ಪೋಷಣೆ ಸರಿಯಾಗಿ ಇಲ್ದಿದ್ರೆ ನಾವು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ನಮ್ಮ ದೇಶದ ಒಂದು ಬೆಳವಣಿಗೆಗೆ, ಅಭಿವೃದ್ಧಿಗೆ ಮತ್ತು ಕ್ರಿಯಾಶೀಲ ಬದುಕಿಗೆ ನಾವು ಆರೋಗ್ಯದಿಂದ ಇರಲೇಬೇಕು. ಆರೋಗ್ಯವೆಂದರೆ ದೈಹಿಕವಾಗಿ ಚೆನ್ನಾಗಿರುವುದು ಅಷ್ಟೇ ಅಲ್ಲದೆ ಮಾನಸಿಕವಾಗಿ ಕೂಡ ನಾವು ಆರೋಗ್ಯವಾಗಿ ಇರಬೇಕಾಗತ್ತೆ. ಆರೋಗ್ಯಕರ ಮನಸ್ಸು ಮತ್ತು ಆರೋಗ್ಯಕ್ಕೆ ಪೌಷ್ಟಿಕ ಆಹಾರ ಅತಿ ಅಗತ್ಯವಾಗಿ ಬೇಕಾಗಿರತಕ್ಕಂಥದ್ದು. ವೈದ್ಯಕೀಯ ಸಂಶೋಧನಾ ಮಂಡಳಿ ICMR ಪ್ರಕಾರ ಆಹಾರಗಳನ್ನು 5 ಭಾಗಗಳಾಗಿ ವಿಂಗಡಿಸಲಾಗಿದೆ. ಏಕದಳ ಧಾನ್ಯಗಳು ಮತ್ತು ಕಿರುಧಾನ್ಯಗಳು ಮತ್ತು ಅದರ ಉತ್ಪನ್ನಗಳು, ದ್ವಿದಳ ಧಾನ್ಯಗಳು ಅಂದರೆ ಬೇಳೆಕಾಳುಗಳು, ಎಣ್ಣೆಕಾಳುಗಳು, ಹಾಲು ಮಾಂಸದ ಉತ್ಪನ್ನಗಳು, ಮೊಟ್ಟೆ ಮತ್ತೆ ಹಣ್ಣು ಮತ್ತು ತರಕಾರಿಗಳು, ಕೊಬ್ಬು ಹಾಗೂ ಸಕ್ಕರೆ, ಇವು 5 ಆಹಾರದ ಗುಂಪುಗಳು. ಪ್ರತಿ ಆಹಾರದ ಗುಂಪಿನ ಆಹಾರವನ್ನು ನಾವು ನಮ್ಮ ದಿನನಿತ್ಯದ ಆಹಾರದಲ್ಲಿ ಸೇವಿಸಬೇಕಾಗತ್ತೆ. ಸ್ಥಳೀಯವಾಗಿ ಲಭ್ಯವಿರತಕ್ಕಂಥ ಆಹಾರಗಳನ್ನೇ ನಾವು ಆಯ್ಕೆ ಮಾಡಬೇಕಾಗಿರುತ್ತೆ. ಆಹಾರ ತಯಾರಿಕೆಯಲ್ಲಿ ಸಿರಿಧಾನ್ಯಗಳನ್ನ, ಬೇಳೆಕಾಳುಗಳನ್ನ ಮಿಶ್ರಣ ಮಾಡಿ ಬಳಸೋದು ನಮಗೆ ಒಂದು ಉತ್ತಮ ಪದ್ಧತಿ ಅಂತ ಹೇಳ್ಬೋದು. ಇದರಿಂದ ಪ್ರೋಟೀನ್ನ ಗುಣಮಟ್ಟ ಸಹ ಹೆಚ್ಚಾಗತ್ತೆ. ದ್ರವ ಪದಾರ್ಥಗಳನ್ನ ಸಾಕಷ್ಟು ನಾವು ಸೇವಿಸಬೇಕಾಗತ್ತೆ. ನಮ್ಮ ಆಹಾರದಲ್ಲಿ ಆದಷ್ಟು ಕೊಬ್ಬನ್ನ ಕಡಿಮೆ ಮಾಡೋದು, ಉಪ್ಪು ಮತ್ತು ಸಕ್ಕರೆಯನ್ನ ಕಡಿಮೆ ಬಳಸೋದು, ಇದು ನಮ್ಮ ಆರೋಗ್ಯಕ್ಕೆ ಒಂದು ದಾರಿ ಅಂತ ಹೇಳ್ಬೋದು. ನಮ್ಮ ಆಹಾರ ಸಾಕಷ್ಟು ನಾರಿನಂಶ, ಕಾಳುಗಳು, ತಾಜಾ ಹಣ್ಣುಗಳು ಮತ್ತು ತರಕಾರಿಗಳನ್ನ ಒಳಗೊಂಡಿರಬೇಕು. ನಾರಿನಂಶ ಹಲವಾರು ರೋಗಗಳಿಂದ ಬರ್ತಕ್ಕಂಥ ಅಪಾಯವನ್ನ ಕಡಿಮೆ ಮಾಡುತ್ತೆ. ಹಾಗೆಯೇ ನಾವು ಸಂಸ್ಕರಿಸಿದ ಆಹಾರಗಳನ್ನ ಅತಿ ಕಡಿಮೆ ಸೇವಿಸೋದು ಅಥವಾ ಸೇವಿಸದೆ ಇರೋದು ಸಹ ಒಂದು ಉತ್ತಮ ಪದ್ಧತಿ ಅಂತ ಹೇಳ್ಬೋದು. ಹಾಗಾದ್ರೆ ಪ್ರತಿಯೊಬ್ಬರು ಆಹಾರ ಕುರಿತಾದ ಜಾಗೃತಿಯನ್ನ ಹೊಂದಲೇಬೇಕಾಗಿದೆ. ಸರಿಯಾದ ಆಹಾರ ಪೋಷಣಾ ಭದ್ರತೆಯನ್ನ ಸಾಧಿಸಲು ಸಾಧ್ಯವಿದೆ. ಹಾಗೇನೆ ಈ ವರ್ಲ್ಡ್ ಫುಡ್ ಡೇ ಅನ್ನ ಸಾಕಾರಗೊಳಿಸಲು ಸಹ ಸಾಧ್ಯತೆ ಇದೆ ಅಂತ ಹೇಳಬಹುದು. ಸ್ನೇಹಿತರೆ, ಇದುವರೆಗೆ ವಿಶ್ವ ಆಹಾರ ದಿನದ ಸಂದರ್ಭದಲ್ಲಿ ಎಚ್ ಶಿಲ್ಪಾ ಅವರಿಂದ ಮಾಹಿತಿ ಕೇಳಿದ್ದೀರಿ. ಆಕಾಶವಾಣಿ ಹೊಸಪೇಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ 7 ಗಂಟೆ ಮತ್ತು 7:45 8 ಗಂಟೆಯವರೆಗೆ ಏರ್ ನೆಕ್ಸ್ಟ್ ಪ್ರೋಗ್ರಾಂ ಕಾರ್ಯಕ್ರಮ ಪ್ರಸಾರವಾಗುವುದು. ಆಕಾಶವಾಣಿ ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಹಾಯ್, ಹಲೋ, ನಮಸ್ಕಾರ. ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಫಿಟ್ ಇಂಡಿಯಾ ಕುರಿತು ಇಂದಿನ ಈ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ದಾರೆ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು. ಕಾರ್ಯಕ್ರಮವನ್ನ ನಿರೂಪಣೆ ಮಾಡ್ತಾ ಇದ್ದಾರೆ ಯುಕ್ತ ಹಾಗೂ ಅನಿರುತ್. ಬನ್ನಿ ಕೇಳೋಣ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು.

ಯೂನಿವರ್ಸಲ್ ಹ್ಯೂಮನ್ ವ್ಯಾಲ್ಯೂಸ್, ಯಾಕೆಂದ್ರೆ ಮನಸ್ಸು ಅತಿ ಮುಖ್ಯ. ಯೂನಿವರ್ಸಲ್ ಹ್ಯೂಮನ್ ವ್ಯಾಲ್ಯೂಸ್ ಬಗ್ಗೆ 2nd ವರ್ಷದಲ್ಲಿ VTU ಒಂದು ಕೋರ್ಸ್ ಅನ್ನ ಇಂಟ್ರೊಡಕ್ಷನ್ ಮಾಡಿದೆ. ಈ ವರ್ಷ ಸೋಷಿಯಲ್ ಕನೆಕ್ಟ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಅನ್ನೋ ಒಂದು ಹೊಸ ಕೋರ್ಸ್ 2nd ವರ್ಷದಲ್ಲಿ ಬರ್ತಾ ಇದೆ. ಜೊತೆಗೆ 21 ದಿವಸ ಇಂಡಕ್ಷನ್ ಪ್ರೋಗ್ರಾಮ್ ಅನ್ನು ಸಹ ಮಾಡ್ತಾ ಇದೀವಿ. ಮತ್ತೆ ಫೈನಲ್ ಇಯರ್ ಅಲ್ಲಿ ರೂರಲ್ ಇಂಟರ್ನ್ಶಿಪ್ ಅನ್ನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಇವೆಲ್ಲ VTU ಮಾಡಿರುವಂತಹ ಇತ್ತೀಚಿನ ಕಾರ್ಯಕ್ರಮಗಳು. ಇದರ ಉದ್ದೇಶ ನಮ್ಮ ವಿದ್ಯಾರ್ಥಿಗಳಲ್ಲಿ ಸದೃಢ ಮನಸ್ಸು ಮತ್ತು ಸದೃಢ ದೇಹವನ್ನ ನಿರ್ಮಾಣ ಮಾಡೋದಕ್ಕೆ ಈ ಎಲ್ಲಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಜೊತೆಗೆ ವಿದ್ಯಾವರ್ಧಕ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಇದರ ಜೊತೆಗೆ ಅನೇಕ ಕಾರ್ಯಕ್ರಮಗಳನ್ನ ನಾವು ರೂಪಿಸಿದ್ದೀವಿ. ಮುಖ್ಯವಾಗಿ ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್, ಮುಖ್ಯವಾಗಿ ಫೆಸಿಲಿಟೀಸ್ ಇರಬೇಕು. ಆ ಒಂದು ಒಳ್ಳೆ ಆಂಬಿಯನ್ಸ್ ಅನ್ನ ನಾವು ಕ್ರಿಯೇಟ್ ಮಾಡಬೇಕಾಗತ್ತೆ. ಒಳ್ಳೆಯ ಪರಿಸರ ಪೂರಕವಾದ ವಾತಾವರಣವನ್ನು ನಿರ್ಮಾಣ ಮಾಡಬೇಕಾಗಿದೆ. ಅದಕ್ಕೆ ಜಿಮ್ ಇರಬಹುದು, ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇರಬಹುದು,